ಕೋಲ್ಹಾಪುರಕ್ಕೆ ನಾಳೆ ವಿದ್ಯುಕ್ತ ಚಾಲನೆ. ರಾಷ್ಟೀಯ ಲೋಕ ಅದಾಲತ್ನಲ್ಲಿ ರಾಜಿ ಸಂಧಾನದ ಮೂಲಕ ಸಾವಿರಾರು ಪ್ರಕರಣಗಳು ಇತ್ಯರ್ಥ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ತ್ಯಾಜ್ಯ ನಿಭಾಯಿಸುವ ರೀತಿ, ಮನೆ ಬಾಗಿಲಿಗೆ ಸಮಗ್ರ ಮಾಹಿತಿ, ವಿವಿಧ ತ್ಯಾಜ್ಯ ನಿರ್ವಹಣೆ ಕುರಿತ ಪ್ರಾಯೋಜಿತ ಸರಣಿ ಪ್ರತಿ ಸೋಮವಾರ ಶನಿವಾರ ಬೆಳಗ್ಗೆ 7:15 ರಾಜ್ಯವ್ಯಾಪಿ ಜಾಲದಲ್ಲಿ, ಪ್ರತಿ ಸೋಮವಾರ ಗುರುವಾರ ಬೆಳಗ್ಗೆ 8:02 101.3 ಎಫ್ಎಂ ರೇನ್ಬೋ ಕನ್ನಡ ಕಾಮನಬಿಲ್ಲಿನಲ್ಲಿ, ಪ್ರತಿ ಮಂಗಳವಾರ ಶುಕ್ರವಾರ ಸಂಜೆ 5:45 ಆಕಾಶವಾಣಿ ವಿವಿಧ ಭಾರತಿ ಕನ್ನಡ ವಾಹಿನಿಯಲ್ಲಿ ಪ್ರಸಾರವಾಗಲಿದೆ. ಈ ಕಾರ್ಯಕ್ರಮದ ಪ್ರಾಯೋಜಕರು ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿ. ನೂರ 102.2 ಮೆಗಾಹರ್ಟ್ಸ್ಗಳಲ್ಲಿ ಇದು ನಿಮ್ಮ ಆತ್ಮೀಯ ಅಭಿಮಾನದ ಆಕಾಶವಾಣಿ ಹಾಸನ ಎಫ್ಎಂ ಕೇಂದ್ರ. ಈಗ ವೇಳೆ ಸರಿಯಾಗಿ 6:51:18. ಈಗ ಕೇಳಿ ರೈತರಿಗಾಗಿ ಕಾರ್ಯಕ್ರಮ ಕಿಸಾನ್ ವಾಣಿ. ಪ್ರಾಯೋಜಕರು ಭಾರತ ಸರ್ಕಾರದ ಕೃಷಿ ಹಾಗೂ ರೈತ ಕಲ್ಯಾಣ ಮಂತ್ರಾಲಯ. ಇಂದಿನ ಕಿಸಾನ್ ವಾಣಿ ಕಾರ್ಯಕ್ರಮಕ್ಕೆ ಎಲ್ಲಾ ರೈತ ಬಾಂಧವರಿಗೂ ಹಾಗೂ ಆತ್ಮೀಯ ಕೇಳುಗರಿಗೂ ಸ್ವಾಗತ ಹಾಗೂ ನಮಸ್ಕಾರಗಳು. ಇಂದಿನ ಈ ಕಾರ್ಯಕ್ರಮದಲ್ಲಿ ರೈತ ಉತ್ಪಾದಕ ಸಂಸ್ಥೆಗಳನ್ನು ಕಂಪನಿಯಾಗಿ ಸಂಯೋಜಿಸುವುದು ಹಾಗೂ ನೋಂದಾಯಿಸುವ ಕುರಿತು ಹಾಸನದ ಹಿರಿಯ ಸಹಾಯಕ ತೋಟಗಾರಿಕಾ ನಿರ್ದೇಶಕರಾದ ಜಿಎನ್ ಪವಿತ್ರ ಅವರೊಂದಿಗೆ ಸಂದರ್ಶನ ಕೇಳುವಿರಿ. ಸಂದರ್ಶಿಸುತ್ತಾರೆ ಅರಕಲಗೋಡು ವಿ ಮಧುಸೂಧನ್. ಸಂಘಟನಾ ಯುಕ್ತಿ, ರೈತ ಶಕ್ತಿ, ರೈತ ಉತ್ಪಾದಕ ಕಂಪನಿಗಳ ಕುರಿತ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ. ಪ್ರಾಯೋಜಕರು ತೋಟಗಾರಿಕಾ ಇಲಾಖೆ ಹಾಸನ. ಕೇಳಿ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ಸಂಘಟನಾ ಯುಕ್ತಿ, ರೈತ ಶಕ್ತಿ. ನಮ್ಮೆಲ್ಲ ಪ್ರೀತಿಯ ರೈತ ಬಾಂಧವರಿಗೆ ನಮಸ್ಕಾರ. ಇಂದಿನ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ಸಂಘಟನಾ ಯುಕ್ತಿ, ರೈತಶಕ್ತಿ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಇಂದಿನ ಈ ಕಾರ್ಯಕ್ರಮದಲ್ಲಿ ರೈತ ಉತ್ಪಾದಕ ಸಂಸ್ಥೆಗಳನ್ನು ಕಂಪನಿಯಾಗಿ ಸಂಯೋಜಿಸುವುದು ಹಾಗೂ ನೋಂದಾಯಿಸುವ ಕುರಿತಂತೆ ಹಾಸನದ ಹಿರಿಯ ಸಹಾಯಕ ತೋಟಗಾರಿಕಾ ನಿರ್ದೇಶಕರಾದ ಜಿಎನ್ ಪವಿತ್ರ ಅವರೊಂದಿಗಿನ ಸಂದರ್ಶನವನ್ನು ಕೇಳೋಣ. ಪ್ರೀತಿಯ ಕೇಳುಗರೇ ನಮಸ್ಕಾರ, ಇವತ್ತಿನ ಕಾರ್ಯಕ್ರಮಕ್ಕೆ ಸ್ವಾಗತ. ಇವತ್ತಿನ ಕಾರ್ಯಕ್ರಮದಲ್ಲಿ ರೈತ ಉತ್ಪಾದಕ ಸಂಸ್ಥೆಯನ್ನ ಕಂಪನಿಯನ್ನಾಗಿ ಹೇಗೆ ನೋಂದಾವಣೆಯನ್ನ ಮಾಡಬಹುದು ಅನ್ನುವಂತಹ ವಿಚಾರಗಳನ್ನು ಪ್ರಸ್ತಾಪವನ್ನ ಮಾಡ್ತೇವೆ. ಈ ರೈತ ಉತ್ಪಾದಕ ಸಂಸ್ಥೆಯನ್ನ ಕಂಪನಿಯಾಗಿ ನಾವು ನೋಂದಾವಣೆಯನ್ನ ಮಾಡತಕ್ಕಂತಹ ಸಂದರ್ಭದಲ್ಲಿ ಕೆಲವು ದಾಖಲಾತಿಗಳು ಬೇಕಾಗುತ್ತೆ, ಸದಸ್ಯರುಗಳು ಕೂಡ ಬೇಕಾಗುತ್ತೆ, ಅದಕ್ಕೊಂದಷ್ಟು ಪೂರ್ವಸಿದ್ಧತೆಯನ್ನ ಮಾಡಿಕೊಳ್ಬೇಕಾಗುತ್ತೆ. ಈ ನಿಟ್ಟಿನಲ್ಲಿ ಏನೆಲ್ಲ ಪೂರ್ವಸಿದ್ಧತೆಗಳನ್ನ ಮಾಡಿಕೊಳ್ಬೇಕು, ಏನೆಲ್ಲ ಅಗತ್ಯ ದಾಖಲೆಗಳನ್ನ ಹೊಂದಿಸಿಕೊಳ್ಬೇಕು, ಮತ್ತೆ ಯಾರೆಲ್ಲ ಈ ಒಂದು ಕಂಪನಿಯಲ್ಲಿ ಅಥವಾ ಸಂಸ್ಥೆಯಲ್ಲಿ ಸದಸ್ಯರಾಗಬಹುದು ಅನ್ನುವಂತಹ ವಿಚಾರಗಳನ್ನ ಪ್ರಸ್ತಾಪವನ್ನ ಮಾಡ್ತೇವೆ. ಹೆಚ್ಚಿನ ಮಾಹಿತಿಯನ್ನ ಮಾಡಿಕೊಡ್ಲಿಕ್ಕಾಗಿ ಇವತ್ತು ನಮ್ಮೊಂದಿಗೆ ಇದ್ದಾರೆ ಹಾಸನದ ಹಿರಿಯ ಸಹಾಯಕ ತೋಟಗಾರಿಕಾ ನಿರ್ದೇಶಕರ ಕಚೇರಿಯಲ್ಲಿ ಸಹಾಯಕ ತೋಟಗಾರಿಕಾ ನಿರ್ದೇಶಕರಾಗಿ ಕರ್ತವ್ಯವನ್ನು ನಿರ್ವಹಿಸ್ತಾ ಇರತಕ್ಕಂತಹ ಜಿಎನ್ ಪವಿತ್ರ ಅವರು ನಮ್ಮೊಂದಿಗೆ ಇದ್ದಾರೆ. ಪವಿತ್ರ ಅವರಿಗೆ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ಆತ್ಮೀಯ ಕೇಳುಗರಿಗೆ ಹಾಗೂ ತಮಗೂ ಸಹ ನಮಸ್ಕಾರಗಳು. ಈ ರೈತ ಉತ್ಪಾದಕ ಸಂಸ್ಥೆ ಅಂತ ಅಂದ್ರೆ ಏನು, ಅದನ್ನು ಕಂಪನಿಯನ್ನಾಗಿ ಯಾಕೆ ನೋಂದಾವಣೆಯನ್ನ ಮಾಡಬೇಕು, ಇದರ ಬಗ್ಗೆ ಒಂದಷ್ಟು ಪ್ರಾಸ್ತಾವಿಕವಾಗಿ ತಿಳಿಸ್ಕೊಡಿ. ರೈತ ಉತ್ಪಾದಕ ಸಂಸ್ಥೆ ಇದೊಂದು ರೈತರು ಕೃಷಿ ಹಾಗೂ ಕೃಷಿಯೇತರ ಚಟುವಟಿಕೆ ಹಾಗೂ ಉತ್ಪನ್ನಗಳನ್ನು ರೈತರೇ ಉತ್ಪಾದಿಸಿ ರೈತರಿಂದ ರೈತರಿಗಾಗಿ ಹಾಗೂ ರೈತರಿಗೋಸ್ಕರ ರಚಿಸುವಂತಹ ಒಂದು ಸಂಸ್ಥೆಯೇ ರೈತ ಉತ್ಪಾದಕ ಸಂಸ್ಥೆ. ಈ ಒಂದು ರೈತ ಉತ್ಪಾದಕ ಸಂಸ್ಥೆಯಲ್ಲಿ ರೈತರೇ ಸದಸ್ಯರಾಗಿರ್ತಾರೆ, ರೈತರೇ ಮಾಲೀಕರಾಗಿರ್ತಾರೆ, ಹಾಗೆ ರೈತರೇ ಅದರ ನಿರ್ದೇಶಕರು ಸಹ ಆಗಿರ್ತಾರೆ. ರೈತ ಉತ್ಪಾದಕ ಸಂಸ್ಥೆಯನ್ನ ಒಂದು ಕಂಪನಿ ಅಧಿನಿಯಮ 2013 ನಿಯಮ 465(1) ಆ ಒಂದು ಆಕ್ಟ್ ಅಡಿ ನಾವು ನೋಂದಣಿ ಮಾಡ್ಕೋಬೇಕು ಅಂತಂದ್ರೆ ಅದಕ್ಕೆ ಒಂದು ಪರಿಣಿತರಿರುವಂತಹ ಅನುಭವ ಇರುವಂತಹ ಒಂದು ಸಂಪನ್ಮೂಲ ಸಂಸ್ಥೆಯ ಅವಶ್ಯಕತೆ ಇರ್ತದೆ. ಯಾಕಂದ್ರೆ ಹೆಚ್ಚಿನ ರೈತರಲ್ಲಿ ಈ ಒಂದು ದಾಖಲೆಗಳನ್ನ ಕೊಡ್ಲಿಕ್ಕಾಗ್ಲಿ ಅಥವಾ ನಿರ್ವಹಣೆ ಮಾಡಕ್ಕಾಗ್ಲಿ ಅವ್ರ ಹತ್ರ ಅಷ್ಟು ಜ್ಞಾನ ಇರೋದಿಲ್ಲ. ಹಾಗಾಗಿ ಒಂದು ಖಾಸಗಿ ಆಗಿರ್ಬೋದು ಅಥವಾ ಸರ್ಕಾರೇತರ ಸಂಪನ್ಮೂಲ ಸಂಸ್ಥೆ ಇನ್ವಾಲ್ವ್ ಆಗ್ಬಿಟ್ಟು ಈ ಒಂದು ಇದರಲ್ಲಿ ನಿಯುಕ್ತಿ ಹೊಂದ್ಬಿಟ್ಟು ರೈತ ಉತ್ಪಾದಕ ಸಂಸ್ಥೆಯನ್ನ ಕಂಪನಿಯನ್ನಾಗಿ ರಚನೆ ಮಾಡಬೇಕಾಗುತ್ತೆ. ಇವ್ರದ್ದು ಕಾರ್ಯ ಚಟುವಟಿಕೆಗಳು ಜವಾಬ್ದಾರಿಗಳು ಏನು ಅಂತ ಅಂದ್ರೆ, ರೈತ ಸಂಪನ್ಮೂಲ ಸಂಸ್ಥೆಯವರು ಆ ಒಂದು ಭೌಗೋಳಿಕ ವ್ಯಾಪ್ತಿ ಪ್ರದೇಶದಲ್ಲಿ ಈಗ 10-12 ಹಳ್ಳಿಗಳನ್ನ ನಾವು ಒಗ್ಗೂಡಿಸ್ಕೊಂಡು ಒಂದು ಕಂಪನಿಯನ್ನ ರಚಿಸ್ತೀವಿ ಅಂತ ಅಂದ್ರೆ ಅಲ್ಲಿನ ಎಲ್ಲಾ ರೈತರನ್ನ ಒಗ್ಗೂಡಿಸುವಂತದ್ದು. ಹಾಗೆ ಅವರಿಗೆ ಈ ಒಂದು ರೈತ ಉತ್ಪಾದಕ ಸಂಸ್ಥೆಯ ಬಗ್ಗೆ, ಇದರಿಂದ ಆಗುವಂತಹ ಅನುಕೂಲಗಳು, ಇಲ್ಲಿ ನಡೆಸ್ತಕ್ಕಂಥ ಕಾರ್ಯಚಟುವಟಿಕೆಗಳ ಬಗ್ಗೆ ಅವರಿಗೆ ಮಾಹಿತಿಯನ್ನ ನೀಡ್ತಕ್ಕಂಥದ್ದು, ಈ ಕಂಪನಿಯನ್ನ ರಚಿಸೋದ್ರಿಂದ ರೈತರಿಗೆ ಏನು ಲಾಭಾಂಶಗಳಿದೆ ಅನ್ನೋದನ್ನ ಮನವರಿಕೆ ಮಾಡಿಕೊಟ್ಟು ರೈತರನ್ನ ಒಗ್ಗೂಡಿಸಿ ಅವರಿಂದ ಷೇರುದನವನ್ನ ಸಂಗ್ರಹಿಸಿ ನೋಂದಣಿ ಪ್ರಕ್ರಿಯೆ ಮುಗಿಯುವವರೆಗೂ ಈ ಒಂದು ರೈತ ಸಂಪನ್ಮೂಲ ಸಂಸ್ಥೆಯ ಕಾರ್ಯ ಜವಾಬ್ದಾರಿ ಆಗಿರ್ತದೆ. ಅದನ್ನ ನಾವು ನಮ್ಮ ಇಲಾಖೆಯಿಂದ ಏನಾದರೂ ರೈತ ಉತ್ಪಾದಕ ಕಂಪನಿಗಳನ್ನ ಪ್ರೋತ್ಸಾಹ ನೀಡಿದಲ್ಲಿ ನಮ್ಮಿಂದ ಅವರು ನೋಂದಾಯಿತರಾಗಿರ್ತಾರೆ. ಅಥವಾ ಅವರು ಖಾಸಗಿಯಾಗಿ ಮಾಡಬೇಕಂತ ಅಂದ್ರೂ ರೈತರು ಏನಾದರೂ ಕಂಪನಿಯನ್ನ ರಚಿಸ್ಕೋಬೇಕು ಅಂದ್ರೆ ಅವರು ಒಂದು ಸಂಪನ್ಮೂಲ ಸಂಸ್ಥೆಯನ್ನ ನಿಯುಕ್ತಿಗೊಳಿಸ್ಕೋಬೇಕಾಗುತ್ತದೆ. ಈ ಯಾರೆಲ್ಲ FPOನ ಸದಸ್ಯರಾಗಬಹುದು? ಅದಕ್ಕೆ ಮುಂಚೆ ಈ ಒಂದು ಉದ್ದೇಶ, ರೈತ ಉತ್ಪಾದಕ ಕಂಪನಿಯನ್ನ ರಚಿಸುವಂತ ಉದ್ದೇಶ ಏನು ಅನ್ನೋದು ಒಂದು ಸ್ವಲ್ಪ ತಿಳ್ಕೊಳ್ಳೋಣ. ಅದರಲ್ಲಿ ಈಗ ನಮ್ಮ ಭಾಗದಲ್ಲಿ ಹಾಸನ ಜಿಲ್ಲೆಯಲ್ಲಿ ಸುತ್ತಮುತ್ತಲ ಇರುವಂತವರು ಸಣ್ಣ ಮತ್ತು ಅತಿ ಸಣ್ಣ ರೈತರು. ಈಗ ಅವರು ಬೆಳೆದಂತಹ ಉತ್ಪನ್ನಗಳನ್ನ ಮಾರುಕಟ್ಟೆಗೆ ನೇರವಾಗಿ ಅವರು ಹೋಗಿ ಮಾರುವಂತದ್ದು, ಮಾರಾಟ ಮಾಡಿ ಅಧಿಕ ಲಾಭ ಪಡೆಯುವುದು ಕಷ್ಟ ಸಾಧ್ಯ ಆಗಿದೆ. ಹೀಗೆ ಸಣ್ಣ ಮತ್ತು ಅತಿ ಸಣ್ಣ ರೈತರನ್ನ ಒಗ್ಗೂಡಿಸಿ ರೈತರು ತಮ್ಮದೇ ಆದ ಒಂದು ಕಂಪನಿಯನ್ನ ಮಾಡಿಕೊಂಡಲ್ಲಿ ಅವರು ತಮ್ಮ ಈ ಉತ್ಪನ್ನಗಳನ್ನ ಒಂದೇ ಸೂರಿನಡಿ ಒಗ್ಗೂಡಿಸಿಬಿಟ್ಟು ನಂತರ ಅದನ್ನ ಉತ್ತಮ ಬೆಲೆಗೆ ಮಾರಾಟ ಮಾಡಬಹುದು. ಇದು ಒಂದು ಉದ್ದೇಶ ಆಗಿದೆ. ಹಾಗೆ ಉತ್ಪಾದನಾ ವೆಚ್ಚವನ್ನ ಕಡಿಮೆಗೊಳಿಸೋದು ಅಂದ್ರೆ, ಈಗ ಕೃಷಿಗೆ ಸಂಬಂಧಿತ ಉಪಕರಣಗಳನ್ನ ರೈತರು ಮಾರುಕಟ್ಟೆಯಲ್ಲಿ ಅದನ್ನ ಖರೀದಿ ಮಾಡಬೇಕು ಅಂತ ಅಂದ್ರೆ ಹೆಚ್ಚಿನ ದರ ನಿಗದಿಯಾಗಿರುತ್ತೆ. ಹಾಗೆ ಈ ಒಂದು ತಮ್ಮ ಕಂಪನಿಯ ಮೂಲಕ ಆ ಕೃಷಿ ಉತ್ಪನ್ನಗಳನ್ನ ಖರೀದಿ ಮಾಡಿಕೊಂಡು ಅದನ್ನ ಬಾಡಿಗೆ ಆಧಾರಿತವಾಗಿ ರೈತರಿಗೆ ವಿತರಿಸಿದಲ್ಲಿ ಬಾಡಿಗೆಯನ್ನ ಪಡ್ಕೊಂಡು ಆಗ ಅವರಿಗೆ ಉತ್ಪಾದನಾ ವೆಚ್ಚ ಕಡಿಮೆ ಆಗುತ್ತೆ. ಹಾಗೇನೆ ಮಧ್ಯವರ್ತಿಗಳ ಹಾವಳಿ. ಈಗ ನಾವೆಲ್ಲ ನೋಡ್ತಾ ಇದ್ದೀವಿ, ರೈತರು ಬೆಳೆಯನ್ನ ಬೆಳೀತಾ ಇದ್ದಾರೆ, ಆದ್ರೆ ಅವರು ರೈತರ ಉತ್ಪನ್ನದಿಂದ ಮಾರುಕಟ್ಟೆ ಹಂತ ತಲುಪುವಷ್ಟರಲ್ಲಿ ಮಧ್ಯವರ್ತಿಗಳ ಹಾವಳಿ ತುಂಬಾ ಇದೆ. ಅದೊಂದು ದೊಡ್ಡ ಸರಪಳಿಯೇ ಆಗಿದೆ. ಆ ಒಂದು ಸರಪಳಿಯನ್ನ ನಿಯಂತ್ರಣ ಮಾಡುವಲ್ಲಿ ಈ ಒಂದು ರೈತ ಉತ್ಪಾದಕ ಕಂಪನಿ ಪ್ರಮುಖ ಪಾತ್ರವನ್ನ ವಹಿಸುತ್ತೆ. ಹಾಗೆ ಉತ್ಪಾದಕರು ಮತ್ತು ಗ್ರಾಹಕರು ಇಬ್ಬರ ನಡುವಿನ ನೇರ ಸಂಪರ್ಕವನ್ನ ಕಲ್ಪಿಸಲು ಈ ಒಂದು ರೈತ ಉತ್ಪಾದಕ ಕಂಪನಿ ಸಹಾಯ ಮಾಡುತ್ತದೆ. ನಂತರ ಯಾರೆಲ್ಲ ಈ FPO ಏನು ರೈತ ಉತ್ಪಾದಕ ಸಂಸ್ಥೆಯ ಸದಸ್ಯರಾಗಬಹುದು ಅಂತಂದ್ರೆ, ನಾನು ಈಗಾಗಲೇ ಹೇಳ್ದಂಗೆ ಆ ಒಂದು ಭೌಗೋಳಿಕ ವ್ಯಾಪ್ತಿಯಲ್ಲಿ ಸೇರ್ತಕ್ಕಂಥ 10-12 ಹಳ್ಳಿಗಳಲ್ಲಿ ವಾಸವಾಗಿರುವಂತಹ ಎಲ್ಲಾ ಉತ್ಪಾದಕರು, ಎಲ್ಲಾ ರೈತರು ಸಹ ನೋಂದಾಯಿತರಾಗಿ ಕಂಪನಿಯ ಸದಸ್ಯರಾಗಬಹುದು. ಇಲ್ಲಿ ಕಂಪನಿ ಸದಸ್ಯರಾಗಬೇಕು ಅಂತ ಅಂದ್ರೆ ಅವರು ಕಂಪನಿ ತನ್ನ ನಿಯಮಾವಳಿಗಳಲ್ಲಿ ಇಂತಿಷ್ಟು ಷೇರುದನ ಅಂತ ನಿಗದಿ ಮಾಡಿರುತ್ತೆ. ಆ ಒಂದು ಷೇರುದನವನ್ನ ಪಾವತಿಸುವ ಮೂಲಕ ಹಾಗೂ ಲಿಖಿತವಾಗಿ ಅವರು ಮನವಿನ ಕೊಡಬೇಕಾಗುತ್ತೆ. ಹೀಗೆ ನಾವು ಈ ಒಂದು ಕಂಪನಿಗೆ ನಾವು ಷೇರುದಾರರಾಗ್ತೀವಿ ಅಂತ ಒಂದು ಲಿಖಿತ ಮನವಿ ಸಲ್ಲಿಸೋದ್ರ ಮೂಲಕ ಅವರು ಸದಸ್ಯರಾಗಬಹುದು. ಹಾಗೆ ಈ ಒಂದು ಕಂಪನಿಯ ಸದಸ್ಯರಾದ್ರೆ ಅವರಿಗೆ ಒಂದು ಕಂಪನಿಯನ್ನ ಕಟ್ಟುವ ಹಾಗೂ ಒಂದು ಕಂಪನಿಯನ್ನ ರದ್ದುಗೊಳಿಸುವ ಇಷ್ಟು ಅಧಿಕಾರವೂ ಸಹ ಸದಸ್ಯರದ್ದೇ ಆಗಿರುತ್ತೆ. ಈಗೇನು ನಮ್ಮ ಪ್ರಜಾಪ್ರಭುತ್ವದಲ್ಲಿ ಪ್ರಜೆಗಳೇ ಹೇಗೆ ಪ್ರಭುಗಳು, ಹಾಗೆ ಕಂಪನಿ ಆಕ್ಟ್ ಈ ಒಂದು ರೈತ ಉತ್ಪಾದಕ ಕಂಪನಿಯಲ್ಲಿ ರೈತರೇ ಮಾಲೀಕರು, ರೈತರೇ ನಿರ್ದೇಶಕರು, ಹಾಗೆ ಇವರೇ ಸದಸ್ಯರಾಗಿರ್ತಾರೆ. ಈ ಕಂಪನಿಯನ್ನ ನೋಂದಣಿ ಮಾಡೋದಕ್ಕಿಂತ ಮೊದಲು ಏನೆಲ್ಲ ಪೂರ್ವ ಸಿದ್ಧತೆಯನ್ನ ಮಾಡಿಕೊಳ್ಳಬೇಕಾಗುತ್ತೆ? ಈ ಒಂದು ರೈತ ಉತ್ಪಾದಕ ಸಂಸ್ಥೆನ ಕಂಪನಿಯಾಗಿ ನಾವು ನೋಂದಣಿ ಮಾಡ್ಕೋಬೇಕು ಅಂತಂದ್ರೆ ಆ ಒಂದು ಅಧಿನಿಯಮದಡಿ ನಾವು ಸಾಕಷ್ಟು ಪೂರ್ವ ಸಿದ್ಧತೆಗಳನ್ನ ಮಾಡ್ಕೋಬೇಕಾಗುತ್ತೆ. ಅದರಲ್ಲಿ ಮೊದಲನೇದಾಗಿ ನಾವು ಒಂದು ಗುಚ್ಛವನ್ನ ಆಯ್ಕೆ ಮಾಡ್ಕೋಬೇಕಾಗುತ್ತೆ. ಗುಚ್ಛ ಅಂತ ಅಂದ್ರೆ ಈಗಾಗಲೇ ನಾನು ಹೇಳಿದೆ, ರೈತ ಆಸಕ್ತ ಗುಂಪುಗಳು, ರೈತರು, ರೈತ ಆಸಕ್ತ ಗುಂಪುಗಳು ಒಂದು 50 ಗುಂಪುಗಳು, ಆ ಒಂದು 10-12 ಹಳ್ಳಿಗಳಲ್ಲಿ 50 ಗುಂಪುಗಳು, ಒಂದೊಂದು ರೈತ ಆಸಕ್ತ ಗುಂಪುಗಳಲ್ಲಿ 15-20 ಜನ ಸದಸ್ಯರನ್ನು ಒಳಗೊಂಡಂತೆ ಒಟ್ಟು ಕನಿಷ್ಠ 500 ಹೆಚ್ಚಿನದಾಗಿ ಮಾಡ್ಕೋಬಹುದು 1,000 ನಾವು ಸದಸ್ಯರನ್ನ ನಾವು ನೋಂದಾಯಿಸ್ಕೊಳ್ಳೋದಿಕ್ಕೆ ಆಸಕ್ತಿ ಮೂಡಿಸಿ ಅವ್ರನ್ನ ಒಗ್ಗೂಡಿಸಬೇಕಾಗುತ್ತೆ. ಹೀಗೆ ಗುಚ್ಛ ಸೆಲೆಕ್ಟ್ ಮಾಡ್ಕೊಳ್ಳುವಂಥದ್ದು, ಆಯ್ಕೆ ಮಾಡ್ಕೊಳ್ಳೋದು ಮೊದಲನೇ ಪ್ರಕ್ರಿಯೆ. ತದನಂತರ ಎಲ್ಲ ಆ ಒಂದು ಹಳ್ಳಿಗಳಲ್ಲಿ ನಾವು ಈಗಾಗಲೇ ಆಯ್ಕೆ ಮಾಡಿರುವಂತಹ ಹಳ್ಳಿಗಳಲ್ಲಿ ಯಾವ್ಯಾವ ಮೂಲಗಳಲ್ಲಿ, ಸ್ಥಳೀಯ ಮೂಲಗಳಲ್ಲಿ ನಮಗೆ ತೋಟಗಾರಿಕೆ ಸಂಬಂಧಿತ ಅಥವಾ ಕೃಷಿ ಸಂಬಂಧಿತ ಉತ್ಪನ್ನಗಳು ಲಭ್ಯವಾಗ್ತವೆ ಅನ್ನೋದನ್ನ ನಾವು ಒಂದು ಮೂಲಾಧಾರ ಸಮೀಕ್ಷೆಯನ್ನ ಕೈಗೊಳ್ಬೇಕಾಗುತ್ತೆ. ಹಾಗೆ ಅಲ್ಲಿ ಯಾವ ಬಂಡವಾಳವನ್ನ ಹೂಡಿಕೆ ಮಾಡಿದ್ರೆ, ಯಾವ ಉತ್ಪನ್ನದ ಮೇಲೆ ಮಾಡಿದ್ರೆ ಒಂದು ಕಂಪನಿಗೆ ಲಾಭಾಂಶ ದೊರೆಯುತ್ತೆ ಅನ್ನೋದ್ರ ಬಗ್ಗೆ, ಹಾಗೆ ಒಂದು ಕಂಪನಿಯ ನಿಯಮಾವಳಿಗಳು ಮತ್ತು ಅನುಚ್ಛೇದನಗಳು, ಕಾನೂನುಗಳನ್ನ ಯಾವ ರೀತಿ ಅಳವಡಿಸ್ಕೊಳ್ಬೇಕು ಅನ್ನೋದ್ರ ಬಗ್ಗೆ ನಾವು ಅಲ್ಲಿ ಒಂದು ಪೂರ್ವ ಸಿದ್ಧತೆ, ಬೇಸ್ ಲೈನ್ ಸರ್ವೆ ಅಂತ ಹೇಳ್ತೀವಿ, ಮೂಲಾಧಾರ ಸಮೀಕ್ಷೆಯನ್ನ ಮಾಡಬೇಕಾಗುತ್ತೆ. ತದನಂತರ ಆ ಒಂದು ನೋಂದಾವಣಿ ಮಾಡ್ಕೊಳ್ಳುವಂತ ರೈತರ ಪೈಕಿ ಕೆಲವರು ತುಂಬಾ ಆಸಕ್ತಿ ಹೊಂದಿರುವಂತಹ ರೈತರು ಮತ್ತೆ ಸ್ವಲ್ಪ ಹೆಚ್ಚಿನ ಜ್ಞಾನ ಉಳ್ಳವಂತಹ ರೈತರನ್ನ ಆಯ್ಕೆ ಮಾಡಿಕೊಂಡು ಅವರನ್ನ ನಾವು ಅಧ್ಯಯನ ಪ್ರವಾಸ ಕರ್ಕೊಂಡು ಹೋಗ್ಬೇಕಾಗತ್ತೆ. ಯಾಕಂದ್ರೆ ನಾವು ಈಗ ಒಂದು ಕೊಠಡಿ ಒಳಗೆ ಯಾವುದೇ ರೀತಿ ನಾವು ಮೀಟಿಂಗ್ ಸಭೆಗಳ ಮೂಲಕ ವಿಷಯನ ಹೇಳಿದಾಗ ಅದು ಮನವರಿಕೆ ಆಗೋದಕ್ಕಿಂತ ನಾವು ಅಧ್ಯಯನ ಪ್ರವಾಸ ಅಥವಾ ಪ್ರಾಯೋಗಿಕವಾಗಿ ಅವ್ರನ್ನ ಕರ್ಕೊಂಡು ಹೋಗಿ ಯಾವ ರೀತಿ ಇದೆ ಕಂಪನಿ ಅಂದ್ರೆ ಹೇಗಿರುತ್ತೆ, ಅದ್ರ ಕಾರ್ಯಚಟುವಟಿಕೆಗಳೇನು ಅನ್ನೋದನ್ನ ಪ್ರಾತ್ಯಕ್ಷತೆಯ ಮೂಲಕ ತೋರಿಸಿದಾಗ ಅವರಿಗೆ ಹೆಚ್ಚಿನ ಮನವರಿಕೆ ಆಗುತ್ತೆ, ಹಾಗೂ ಒಗ್ಗೂಡಿಸೋದಕ್ಕೆ ರೈತರನ್ನ ಅನುಕೂಲ ಆಗುತ್ತೆ. ಹಾಗೆ ಈಗಾಗಲೇ ಆ ಒಂದು ಜಿಲ್ಲೆಯ ವ್ಯಾಪ್ತಿಯಲ್ಲಿ ಯಾವೆಲ್ಲ FPOಗಳು ಅಂದ್ರೆ ರೈತ ಉತ್ಪಾದಕ ಕಂಪನಿಗಳು ಈಗಾಗಲೇ ಚಾಲ್ತಿಯಲ್ಲಿರುತ್ತೆ, ಅಂತಹ ಕಂಪನಿಗಳಿಗೆ ಈ ಆಸಕ್ತ ರೈತರನ್ನ ಕರ್ಕೊಂಡು ಹೋಗಿ ಭೇಟಿ ಮಾಡಿಸಿದಾಗ ಅಲ್ಲಿ ಅವರಿಗೆ ದೊರೀತಾ ಇರತಕ್ಕಂತಹ ಲಾಭಾಂಶಗಳು, ಮೂಲಭೂತ ಸೌಕರ್ಯಗಳು ಏನೇನಿದೆ, ಆಮೇಲೆ ಅಲ್ಲಿಂದ ಆ ಒಂದು ಕಂಪನಿಯ ಆರ್ಥಿಕತೆ ಏನು, ಇದನ್ನೆಲ್ಲ ನೋಡಿದಾಗ ರೈತರಲ್ಲಿ ಒಂದು ವಿಶ್ವಾಸ ಮೂಡುತ್ತೆ. ಓಕೆ, ನಾವು ಈ ಒಂದು ಉತ್ಪಾದಕ ಕಂಪನಿಯ ಸದಸ್ಯರಾಗಬಹುದು ಅನ್ನೋ ರೀತಿ ರೈತರಿಗೆ ಮನವರಿಕೆ ಮಾಡಿಸಿಕೊಳ್ಳುವಂಥದ್ದು ಬಹುಮುಖ್ಯ ಪಾತ್ರ ವಹಿಸುತ್ತೆ. ತದನಂತರ ಎಲ್ಲಾ ಉತ್ಪಾದಕರನ್ನ ಒಗ್ಗೂಡಿಸಿ ಅದರ ಅವಶ್ಯಕತೆಯನ್ನ ಮಾಡಿ ಒಂದು ನೋಂದಣಿ ಕಾರ್ಯವನ್ನ ಮುಗಿಸ್ಲಿಕ್ಕೆ ನಾವು ಕನಿಷ್ಠ 3-6 ನಾವು ಈ ಒಂದು ಪೂರ್ವ ಸಿದ್ಧತೆಯನ್ನು ಮಾಡಿಕೊಂಡು ಎಲ್ಲಾ ದಾಖಲಾತಿಗಳನ್ನ ಸಂಗ್ರಹಿಸಬೇಕಾಗುತ್ತೆ. ಬೇಸ್ ಲೈನ್ ಸರ್ವೆ ಮಾಡಬೇಕು ಅಂತ ಹೇಳಿದ್ರೆ ಇದನ್ನ ಯಾರು ಮಾಡ್ತಾರೆ? ಈಗ ಸಂಪನ್ಮೂಲ ಸಂಸ್ಥೆಯನ್ನ ನಿಯುಕ್ತಿ ಮಾಡ್ಕೋಬೇಕು ಅಂತ ಹೇಳಿದೆ ಆ ಒಂದು ಸಂಪನ್ಮೂಲ ಸಂಸ್ಥೆಯವರು. ಯಾಕಂದ್ರೆ ಈಗ ಹಳ್ಳಿಗಳಲ್ಲಿ ಎಲ್ಲಾ ರೈತರು ಅಕ್ಷರಸ್ಥರು ಆಗಿರಲ್ಲ ಅಥವಾ ಈ ಒಂದು ನೋಂದಣಿ ಪ್ರಕ್ರಿಯೆ ಮಾಡುವಷ್ಟು ಜ್ಞಾನವನ್ನ ಹೊಂದಿರೋದಿಲ್ಲ. ಆದ್ರಿಂದ ಸಂಪನ್ಮೂಲ ಸಂಸ್ಥೆಯವರು ಈ ಒಂದು ರೈತರನ್ನ ಒಗ್ಗೂಡಿಸೋದು, ಮೂಲಾಧಾರ ಸಮೀಕ್ಷೆ ಮಾಡುವಂಥದ್ದು, ಈ ಒಂದು ಕಂಪನಿ ರಚನೆಗೆ ಬೇಕಾಗಿರೋ ಎಲ್ಲಾ ಅಗತ್ಯ ದಾಖಲೆಗಳನ್ನ ಕ್ರೋಢೀಕರಿಸಿ ನೋಂದಣಿ ಕಾರ್ಯ ಮುಗಿಸಿ ರೈತ ಉತ್ಪಾದಕ ಸಂಸ್ಥೆಗೆ ಕಂಪನಿಯ ಪ್ರಮಾಣ ಪತ್ರವನ್ನು ನೀಡುವವರಿಗೆ ಅವರದೇ ಜವಾಬ್ದಾರಿ ಆಗಿರುತ್ತದೆ. ಏನೊಂದು ಸಂಸ್ಥೆ ಇರುತ್ತೋ ಅವರು ಎಲ್ಲಾ ತರಹದ ಒಂದು ಅನುಕೂಲಗಳನ್ನು ಕೂಡ ಮಾಡಿಕೊಡ್ತಾರೆ. ಇದು ಬಹಳ ಮುಖ್ಯ. ತಾವು ಹೇಳದಂಗೆ ಈ ಕಂಪನಿ ನೋಂದಣಿಯನ್ನ ಮಾಡೋದಕ್ಕಿಂತ ಮೊದಲು ಪೂರ್ವ ಸಿದ್ಧತೆಯನ್ನ ಮಾಡಿಕೊಳ್ಳುವಂಥದ್ದು ಇರುತ್ತಲ್ಲ, ಇದು ಬಹಳ ಮುಖ್ಯವಾಗಿರುತ್ತೆ. ಈ ಪೂರ್ವ ಸಿದ್ಧತೆ ಎಷ್ಟು ಅಚ್ಚುಕಟ್ಟಾಗಿರುತ್ತೋ ಅಷ್ಟು ಚೆನ್ನಾಗಿ ಮುಂದುವರಿಯಲಿಕ್ಕೆ ಸಂಸ್ಥೆ ಅಥವಾ ಬೆಳೆಯಲಿಕ್ಕೆ ಸಾಧ್ಯ ಆಗುತ್ತೆ. ಹೌದು, ಈಗ ನಾವು ಪೂರ್ವ ಸಿದ್ಧತೆ ಮಾಡ್ಕೊಳ್ಳಿಲ್ಲ, ರೈತರನ್ನು ಒಗ್ಗೂಡಿಸಲಿಲ್ಲ ಅಂತಂದ್ರೆ ನಾವು ಕನಿಷ್ಠ 500 ಷೇರುದಾರರನ್ನ ನಾವು ಒಳಗೊಳ್ಬೇಕಾಗುತ್ತೆ. ಅದನ್ನ ನಿಗದಿತ ಅವಧಿಯೊಳಗೆ ನಾವು ಮಾಡಲಿಲ್ಲ ಅಂದ್ರೆ ಈ ಒಂದು ನೋಂದಣಿ ಪ್ರಕ್ರಿಯೆ ತುಂಬಾ ಹೆಚ್ಚಿನ ಸಮಯ ತಗೊಳ್ಳುತ್ತೆ. ತದನಂತರ ಕಾರ್ಯಚಟುವಟಿಕೆಗಳಲ್ಲಿ ಪ್ರಗತಿ ಕುಂಠಿತ ಆಗುತ್ತೆ, ಕಂಪನಿಗೆ ಆರ್ಥಿಕವಾಗಿ ನಷ್ಟ ಆಗುತ್ತೆ. ಈ ನೋಂದಣಿಯನ್ನ ಮಾಡಿಸ್ಕೊಳ್ಳೋದಕ್ಕಿಂತ ಮೊದಲು ಕೆಲವೊಂದು ದಾಖಲಾತಿಗಳನ್ನ ನೀಡಬೇಕಾಗುತ್ತೆ. ಏನು ತಾವು ಹೇಳದಂತೆ ಈ ಕಂಪನಿ ಆಕ್ಟ್ ಅಂತ ಇರುತ್ತಾ, ಅದರ ಪ್ರಕಾರ ನೋಂದಣಿ ಮಾಡುವಾಗ ಕೆಲವೊಂದು ದಾಖಲಾತಿಗಳನ್ನ ಕೇಳ್ತಾರೆ. ಈ ಕಂಪನಿಯನ್ನ ನೋಂದಣಿ ಮಾಡುವಾಗ ರೈತ ಉತ್ಪಾದಕ ಸಂಸ್ಥೆಯನ್ನ ಏನೆಲ್ಲ ಅಗತ್ಯ ದಾಖಲೆಗಳನ್ನ ಇವರು ಸಿದ್ಧವನ್ನ ಮಾಡಿಕೊಳ್ಬೇಕು? ರೈತ ಉತ್ಪಾದಕ ಸಂಸ್ಥೆಯನ್ನ ಕಂಪನಿಯಾಗಿ ಈಗಾಗಲೇ ಹೇಳ್ದಂಗೆ ಕಂಪನಿ ಅಧಿನಿಯಮ 2013 ನಾವು ನೋಂದಣಿ ಮಾಡ್ಕೋಬೇಕು ಅಂದ್ರೆ ಮೊದಲನೆಯದಾಗಿ DSC ಅಂದ್ರೆ ಡಿಜಿಟಲ್ ಸಿಗ್ನೇಚರ್ ಸರ್ಟಿಫಿಕೇಟ್ ಅಂತ ಹೇಳ್ತೀವಿ. ಈಗೇನು ನಾವು ನಮ್ಮ ದಾಖಲಾತಿಗಳೆಲ್ಲ ಕೈ ಬರಹದ ಸಹಿಯನ್ನ ಹಾಕ್ತೇವೆ, ಹಾಗೆ ಈ ತಂತ್ರಾಂಶದಲ್ಲಿ ಯಾವುದೇ ದಾಖಲಾತಿಗಳನ್ನ ಕಂಪನಿ ಪರವಾಗಿ ಸಹಿ ಮಾಡಬೇಕಾದಲ್ಲಿ ಆ ಒಂದು ಡಿಜಿಟಲ್ ಸಿಗ್ನೇಚರ್ನ ಅವಶ್ಯಕತೆ ಇದೆ. ಹಾಗಾಗಿ ಡಿಜಿಟಲ್ ಸಿಗ್ನೇಚರ್ ಸರ್ಟಿಫಿಕೇಟ್ ಅನ್ನ ಆ ಕಂಪನಿ ಹೆಸರಲ್ಲಿ ಪಡಿಬೇಕಾಗುತ್ತೆ. ಈ ಒಂದು ಡಿಜಿಟಲ್ ಸಿಗ್ನೇಚರ್ ಸರ್ಟಿಫಿಕೇಟ್ ಅನ್ನ ನಿರ್ದೇಶಕ ಮಂಡಳಿಯಲ್ಲಿ ಆಯ್ಕೆಯಾಗಿರುವಂತಹ ಯಾವುದಾದ್ರೂ ಒಬ್ಬ ಪರಿಣಿತ ನಿರ್ದೇಶಕರ ಹೆಸರಿಗೆ ಮಾಡಲಾಗುತ್ತೆ. ಅದಕ್ಕೋಸ್ಕರ ಅವರು ತಮ್ಮ ಪಾನ್ ಕಾರ್ಡ್, ವೋಟರ್ ಐಡಿ ಈ ಒಂದು ದಾಖಲಾತಿಗಳನ್ನ ನೀಡಬೇಕಾಗುತ್ತೆ. ಇವರು ಕಂಪನಿಯ ಪರವಾಗಿ ಯಾವುದೇ ಒಂದು ಈ ತಂತ್ರಾಂಶದಲ್ಲಿ ನಡೆಯುವ ಅಗತ್ಯ ದಾಖಲಾತಿಗಳಿಗೆ ಕಂಪನಿಯ ಪರವಾಗಿ ಸಹಿ ಮಾಡುವಂತ ಅಧಿಕಾರವನ್ನ ಹೊಂದಿರ್ತಾರೆ. ತದನಂತರ ನಾವು ಒಂದು ಕಂಪನಿಗೆ ಕನಿಷ್ಠ 4 ಹೆಸರುಗಳನ್ನು ಸೂಚಿಸಬೇಕಾಗುತ್ತೆ. ಉದಾಹರಣೆಗೆ ಚನ್ನಾಂಬಿಕಾ ರೈತ ಉತ್ಪಾದಕ ಕಂಪನಿ ಲಿಮಿಟೆಡ್, ಈ ರೀತಿ ಎಗಚಿ ರೈತ ಉತ್ಪಾದಕ ಕಂಪನಿ ಲಿಮಿಟೆಡ್, ಈ ರೀತಿ ನಾವು 4 ಹೆಸರುಗಳನ್ನ ಸೂಚಿಸಬೇಕಾಗುತ್ತೆ. 4 ಹೆಸರನ್ನು ಸೂಚಿಸಬೇಕು. ಯಾಕಂತಂದ್ರೆ ಈಗ ಒಂದು ಕಂಪನಿಯ ಹೆಸರು, ಅವರು ಏನು ಕಂಪನಿ ಹೆಸರನ್ನ ನೋಂದಣಿ ಮಾಡುವಾಗ ಮತ್ತೊಂದು ಕಂಪನಿ ಹೆಸರು ಈಗಾಗಲೇ ಆ ಹೆಸರಿನಲ್ಲಿ ನೋಂದಣಿ ಆಗಿದ್ರೆ ಈ ಪ್ರಕ್ರಿಯೆ ಮಾಡಲಿಕ್ಕೆ ಮತ್ತೆ ಕಷ್ಟ ಆಗುತ್ತೆ. ನಾವು 4 ಆಪ್ಷನ್ಸ್ ಅನ್ನ ಕೊಟ್ಟಿದ್ರೆ ಅವರು ಆ 4 ಯಾವುದಾದ್ರೂ ಒಂದು ಹೆಸರುಗಳನ್ನ ಆಯ್ಕೆ ಮಾಡಿ ನೋಂದಣಿಯಾದ ನಂತರ ಆ ಹೆಸರಲ್ಲಿ ಕಂಪನಿಯನ್ನ ನಾಮಾಂಕಿತ ಮಾಡಲಾಗುತ್ತೆ. ಅದಾದ ನಂತರ ಮೆಮೊರಾಂಡಮ್ ಆಫ್ ಅಸೋಸಿಯೇಷನ್ ಅಂಡ್ ಆರ್ಟಿಕಲ್ ಆಫ್ ಅಸೋಸಿಯೇಷನ್ ಅಂತ ಹೇಳ್ತೇವೆ. ಅಂದ್ರೆ ಮೆಮೊರಾಂಡಮ್ ಆಫ್ ಅಸೋಸಿಯೇಷನ್ ಅಂದ್ರೆ ಕಾನೂನು ಕಂಪನಿಯ ನಿಯಮಾವಳಿಗಳು. ಈ ಒಂದು ಕಂಪನಿ ನೋಂದಣಿ ಆದ ನಂತರ ಈ ಒಂದು ಪ್ರಸಕ್ತ ಸಾಲಿನಲ್ಲಿ ಯಾವೆಲ್ಲ ಕಾರ್ಯಚಟುವಟಿಕೆಗಳನ್ನ ಕೈಗೊಳ್ಬೇಕಾಗುತ್ತೆ, ಯಾವೆಲ್ಲ ಬಂಡವಾಳಗಳನ್ನ ಹೂಡಿಕೆ ಮಾಡಬೇಕಾಗುತ್ತೆ ಆ ಒಂದು ಟಿಪ್ಪಣಿ ಮಾಡಬೇಕು. ಅದ್ರ ಜೊತೆಗೆ ಮುಂದಿನ ಆರ್ಥಿಕ ಸಾಲುಗಳಲ್ಲಿ ಯಾವ್ದೆಲ್ಲ ವ್ಯಾಪಾರ ವಹಿವಾಟಿನ ಹೂಡಿಕೆಗಳನ್ನ ಮಾಡಬಹುದು ಅನ್ನೋದ್ರ ಬಗ್ಗೆ ಅಲ್ಲಿ ವಿವರವಾಗಿ ನಮೂದಿಸಿ ಒಂದು ಮೆಮೊರಾಂಡಮ್ನ ಕರಡು ಪ್ರತಿಯನ್ನ ಅವರು ಸಿದ್ಧಪಡಿಸಿ ಕೊಡಬೇಕಾಗುತ್ತೆ. ಆರ್ಟಿಕಲ್ ಆಫ್ ಅಸೋಸಿಯೇಷನ್ ಅಂದ್ರೆ ಇಲ್ಲಿ ಕಾನೂನು ಬೈಲಾಸ್ ಅಂತ ಹೇಳ್ತೀವಿ. ಅಂದ್ರೆ ಈ ಒಂದು ಕಂಪನಿಯಲ್ಲಿ ಬರ್ತಕ್ಕಂತಹ ಸದಸ್ಯರು, ನಿರ್ದೇಶಕ ಮಂಡಳಿ, ಹಾಗೆ ಕಾರ್ಯನಿರ್ವಾಹಕ ಅಧಿಕಾರಿಗಳು, ಕಚೇರಿಯ ಅಧಿಕಾರಿಗಳು, ಇವರೆಲ್ಲ ಹೇಗೆ ಸಮನ್ವಯತೆಯಿಂದ ಕೂಡಿ ಕೆಲಸವನ್ನ ನಿರ್ವಹಿಸಬೇಕು, ಕಂಪನಿಯನ್ನ ನಡೆಸಬೇಕು ಅನ್ನೋದ್ರ ಬಗ್ಗೆ ಈ ಒಂದು ಪ್ರತಿಯಲ್ಲಿ ಅವರು ಸೂಚಿಸಿ ನಮೂದಿಸಿ ಕರಡು ಪ್ರತಿಯನ್ನ ಸಿದ್ಧಪಡಿಸಿರ್ತಾರೆ. ಆ ಒಂದು ಪ್ರತಿಗಳನ್ನ ಕೊಡಬೇಕಾಗುತ್ತೆ. ಹಾಗೆ ಈ ಮೆಮೊರಾಂಡಮ್ ಆಫ್ ಅಸೋಸಿಯೇಷನ್ ಅಲ್ಲಿ ಕಂಪನಿ ನೋಂದಣಿ ಆಗ್ಬೇಕಂದ್ರೆ ನಮ್ಮಲ್ಲಿ ಕನಿಷ್ಠ 5 ಗರಿಷ್ಠ 15 ಸಂಖ್ಯೆಯ ನಿರ್ದೇಶಕರು ನಾಮಾಂಕಿತರಾಗಬೇಕಾಗುತ್ತೆ ಕಂಪನಿಯನ್ನ ನಡೆಸಲಿಕ್ಕೆ. ಅವರ ಹೆಸರುಗಳನ್ನು ಸಹ ಈ ಮುಂಚೆನೆ ನಾವು ಇಲ್ಲಿ ಸೂಚಿಸಿ ಅವ್ರಿಗೆ ಕೊಡಬೇಕಾಗುತ್ತೆ. ನಂತರ DIN ಅಂತ ಹೇಳ್ತೀವಿ, ಅಂದ್ರೆ ಡೈರೆಕ್ಟರ್ಸ್ ಐಡೆಂಟಿಫಿಕೇಶನ್ ನಂಬರ್ ಅಂತ. ಇದು ಮಿನಿಸ್ಟ್ರಿ ಆಫ್ ಕಂಪನಿ ಅಫೇರ್ಸ್ ನೋಯ್ಡಾದಲ್ಲಿದೆ. ಇವರು ಏನ್ ಮಾಡ್ತಾರೆ, ಯಾವುದೇ ಒಂದು ಕಂಪನಿ ರಚನೆ ಆದಾಗ ಅಲ್ಲಿನ ನಿರ್ದೇಶಕರಿಗೆ ಅನನ್ಯ ಗುರುತಿನ ಸಂಖ್ಯೆಯನ್ನ ಕೊಡ್ತಾರೆ. ಯಾಕಂದ್ರೆ ಪ್ರತಿಯೊಬ್ಬ ನಿರ್ದೇಶಕರಿಗೂ ಅವ್ರದೇ ಆದ ಈಗ ಪಾನ್ ಕಾರ್ಡ್ ಏನಿದೆ, ನಮ್ದು ಆಧಾರ್ ಸಂಖ್ಯೆ ಏನಿದೆ, ಅದೇ ರೀತಿ ಈ ಒಂದು ವಿಶಿಷ್ಟ ಗುರುತಿನ ಸಂಖ್ಯೆಯನ್ನ ಮಿನಿಸ್ಟ್ರಿ ಆಫ್ ಕಂಪನಿ ಅಫೇರ್ಸ್ ಇಂದ ನಿರ್ದೇಶಕರಿಗೆ ನೀಡಲಾಗುತ್ತೆ. ಆ ಒಂದು ಇದರಿಂದ ಅವರು ಮುಂದಿನ ಕೆಲಸ ಕಾರ್ಯಗಳನ್ನ ಮಾಡ್ತಾ ಹೋಗ್ತಾರೆ. ಅದಾದ ನಂತರ ಪವರ್ ಆಫ್ ಅಟಾರ್ನಿ ಅಂತ ಹೇಳುತ್ತೆ. ಅಂದ್ರೆ ಈಗ ಒಂದು ಕರಡು ಪ್ರತಿಯನ್ನ ನಾವು ಸಿದ್ಧಪಡಿಸಿರ್ತೀವಿ, ಅದರಲ್ಲಿ ಏನಾದರೂ ತಿದ್ದುಪಡಿ ಮಾಡಬೇಕಾಗಿರುತ್ತೆ ಅಥವಾ ಬದಲಾವಣೆಗಳು ಮಾಡಬೇಕಾಗಿರುತ್ತೆ, ಕಾಲಕಾಲಕ್ಕೆ ಬದಲಾವಣೆಗಳ ಅವಶ್ಯಕತೆ ಇದ್ದಾಗ ಒಬ್ಬ ಕನ್ಸಲ್ಟೆಂಟ್ನ ಇಟ್ಟು ಅವ್ರ ಮೂಲಕ ಈ ಒಂದು ಚೇಂಜಸ್ನ ಮಾಡಲಿಕ್ಕೆ ಒಂದು ಅಧಿಕಾರವನ್ನ ನೀಡಿರ್ತಾರೆ. ಹೀಗೆ ಒಟ್ಟು ಕಂಪನಿ ರಚನೆಗೆ ಇಷ್ಟೆಲ್ಲ, DSC ಆಗಿರ್ಬೋದು, ಮೆಮೊರಾಂಡಮ್ ಆಫ್ ಅಸೋಸಿಯೇಷನ್, ಆರ್ಟಿಕಲ್ ಆಫ್ ಅಸೋಸಿಯೇಷನ್, ಡೈರೆಕ್ಟರ್ಸ್ ಐಡೆಂಟಿಫಿಕೇಶನ್ ನಂಬರ್, ಪವರ್ ಆಫ್ ಅಟಾರ್ನಿ ಮತ್ತೆ 4 ಹೆಸರುಗಳು, ಇಷ್ಟನ್ನ ಅವರು ಅಗತ್ಯ ದಾಖಲಾತಿಗಳಾಗಿ ನೋಂದಣಿ ಅಧಿಕಾರಿಗಳಿಗೆ ನೀಡಬೇಕಾಗುತ್ತೆ. ಈ ಸದಸ್ಯರಾಗಿರ್ತಾರಲ್ಲ FPOಗೆ, ಅವ್ರಿಗೆ ಸಾಮಾನ್ಯವಾಗಿ ಏನೆಲ್ಲ ಹಕ್ಕುಗಳಿರುತ್ತೆ? ಈ ನೋಂದಣಿ ಆಗ್ಲಿಕ್ಕೆ ಅಂದಾಜು ನಿಮ್ಗೆ 40,000-50,000 ಖರ್ಚು ಬರಬಹುದು. ಆ ಖರ್ಚನ್ನ ನಮ್ಮ ಸಂಪನ್ಮೂಲ ಸಂಸ್ಥೆಯವರು ಪ್ರಾರಂಭಿಕ ಹಂತದಲ್ಲಿ ಭರಿಸಿರ್ತಾರೆ. ತದನಂತರ ಏನು ಒಂದು ಸಾಮಾನ್ಯ ಸಭೆಗಳನ್ನ ಮಾಡಿಕೊಂಡು ಈ ಒಂದು ರೈತ ಉತ್ಪಾದಕ ಕಂಪನಿಯವರು ತೀರ್ಮಾನ ತೆಗೆದುಕೊಂಡು ಆ ಹಣನ ಮರುಪಾವತಿ ಮಾಡಬಹುದು. ಈಗ ಕಂಪನಿಯ ಸದಸ್ಯರು ಅವ್ರದ್ದು ಹಕ್ಕುಗಳೇನು, ಅವ್ರಿಗೆ ಯಾವೆಲ್ಲ ತೀರ್ಮಾನವನ್ನ ಕೈಗೊಳ್ಬೇಕು ಅಂತಂದ್ರೆ, ಈ ಒಂದು ಯಾವುದೇ ಕಾರ್ಯಚಟುವಟಿಕೆಗಳು ನಡೀಬೇಕಾದಲ್ಲಿ ಆ ಒಂದು ಅನುದಾನ ಬರಬೇಕು, ಬಿಡುಗಡೆ ಆಗಬೇಕು, ಅಥವಾ ಯಾವ್ದಾರ ಸರ್ಕಾರಿ ಸವಲತ್ತುಗಳನ್ನು ನಾವು ಪಡಿಬೇಕು ಅಂದಾಗ ಸಾಮಾನ್ಯ ಸದಸ್ಯರು ಆ ಒಂದು ಬಹುಮತಕ್ಕೆ ಅವರು ಮತ ಚಲಾಯಿಸುವಂತ ಹಕ್ಕನ್ನ ಹೊಂದಿರ್ತಾರೆ. ಎಂತಹ ಸಭೆಯಲ್ಲಿ ತೀರ್ಮಾನ ಕೈಗೊಳ್ಬೇಕು ಅಂತಂದ್ರೂ ಯಾವುದೇ ವಿಷಯಕ್ಕಾದ್ರೂ ಸದಸ್ಯರ ಅನುಮತಿ ಹಾಗೂ ಅನುಮೋದನೆ ಅವಶ್ಯಕತೆ ಇರುತ್ತದೆ. ಹಾಗೆ ಕಂಪನಿಯಲ್ಲಿ ಈ ಪ್ರಸಕ್ತ ಸಾಲಿನಲ್ಲಿ ನಾವು ಏನೆಲ್ಲ ಚಟುವಟಿಕೆಗಳನ್ನ ಕೈಗೊಂಡಿರ್ತೀವಿ ಅದರಲ್ಲಿ ಉತ್ತಮ ಲಾಭ ಬಂತು ಅಂದ್ರೆ ಆ ಲಾಭಾಂಶವನ್ನ ಅನುಭವಿಸುವಂತಹ ಹಕ್ಕು ಸದಸ್ಯರಿಗೆ ಇರುತ್ತೆ. ನೆಕ್ಸ್ಟ್ ನಿರ್ದೇಶಕರನ್ನ ಆಯ್ಕೆ ಮಾಡುವಂಥದ್ದು, ನಿರ್ದೇಶಕ ಮಂಡಳಿಗೆ ಯಾರೆಲ್ಲ ನಿರ್ದೇಶಕರನ್ನ ಆಯ್ಕೆ ಮಾಡಬಹುದು ಅವರಿಗೆ ಮತ ಚಲಾಯಿಸುವ ಮೂಲಕ ಆಗಿರ್ಬೋದು ಅಥವಾ ಪರೋಕ್ಷವಾಗಿ ಆಯ್ಕೆ ಮಾಡುವಂತಹ ಹಕ್ಕನ್ನ ಸದಸ್ಯರು ಹೊಂದಿರ್ತಾರೆ. ಹಾಗೆ ಕಂಪನಿಯ ಚಟುವಟಿಕೆಗಳಲ್ಲಿ ಯಾವ್ದಾದ್ರೂ ಲೋಪಗಳಾಯ್ತು, ತೊಂದರೆಗಳಾಯ್ತು ಅಂದ್ರೆ ಅದನ್ನ ಕಾನೂನು ರೀತಿಯ ಕ್ರಮ ವಹಿಸಲು ಇವರು ಪಾತ್ರ ವಹಿಸ್ತಾರೆ. ಹಾಗೇನೆ ಕಂಪನಿಯಲ್ಲಿ ಏನಾದ್ರೂ ಸಾಕು, ಇನ್ನ ಕಂಪನಿಯನ್ನು ಮುಕ್ತಾಯಗೊಳಿಸಬೇಕು ಅಂದ್ರೆ ನ್ಯಾಯಾಲಯಕ್ಕೆ ಅರ್ಜಿ ಸಲ್ಲಿಸುವಂತಹ ಹಕ್ಕನ್ನ ಸದಸ್ಯರು ಹೊಂದಿರ್ತಾರೆ. ತದನಂತರ ಕಂಪನಿ ಮುಚ್ಚೋಯ್ತಂದ್ರೆ ತಮ್ಮ ಷೇರು ಹಣ ಏನ್ ಕಟ್ಟಿರ್ತಾರೆ ಅದನ್ನ ವಾಪಸ್ ಪಡೀಲಿಕ್ಕೆ, ಹಾಗೆ ಷೇರು ಪ್ರಮಾಣ ಪತ್ರನ ವಾಪಸ್ ಪಡೀಲಿಕ್ಕೆ, ಹಾಗೆ ಹೆಚ್ಚುವರಿ ಹಣವನ್ನ ಹಂಚಿಕೊಳ್ಳುವಂತಹ ಹಕ್ಕನ್ನ ಸಹ ಈ ಸದಸ್ಯರು ಹೊಂದಿರ್ತಾರೆ. ಯಾವುದೇ ಒಂದು FPO ಅಥವಾ ಈ FPO ಕಂಪನಿಯಲ್ಲಿ ನಿರ್ದೇಶಕ ಮಂಡಳಿ ಸದಸ್ಯರ ಸಂಖ್ಯೆ ಎಷ್ಟಿರಬೇಕು, ನಿರ್ದೇಶಕರಾಗಿ ಆಯ್ಕೆ ಆದಂತವ್ರಿಗೆ ಏನೆಲ್ಲ ಕೆಲಸವನ್ನ ಅಥವಾ ಜವಾಬ್ದಾರಿಯನ್ನ ನಿಭಾಯಿಸತಕ್ಕಂತಹ ಒಂದು ಅಧಿಕಾರ ಇರುತ್ತೆ. ಯಾವುದೇ ಒಂದು ರೈತ ಉತ್ಪಾದಕ ಕಂಪನಿಯ ನಿರ್ದೇಶಕ ಮಂಡಳಿಯಲ್ಲಿ ಕನಿಷ್ಠ 5 ಸಂಖ್ಯೆಯ ನಿರ್ದೇಶಕರು ಹಾಗೂ ಗರಿಷ್ಠ 15 ಜನ ನಿರ್ದೇಶಕರನ್ನ ಒಳಗೊಂಡಿರುತ್ತೆ. ನಿರ್ದೇಶಕ ಮಂಡಳಿಯು ಕಂಪನಿಯಲ್ಲಿ ದಿನನಿತ್ಯ ನಡೆಯುವಂತಹ ಎಲ್ಲಾ ಕಾರ್ಯಚಟುವಟಿಕೆಗಳನ್ನ ರೂಪಿಸುವಂತಹ, ತೀರ್ಮಾನ ತೆಗೆದುಕೊಳ್ಳುವಂತಹ, ಹಾಗೆ ಮೇಲ್ವಿಚಾರಣೆ ಮಾಡುವಂತಹ ಅಧಿಕಾರವನ್ನ ಹೊಂದಿರ್ತಾರೆ. ಹಾಗೇನೆ ಹೊಸದಾಗಿ ಯಾರು ಸದಸ್ಯರು ಒಂದು ಕಂಪನಿಗೆ ನೇಮಕಾತಿ ಮಾಡಿಕೊಳ್ಳಕ್ಕೆ ಇಚ್ಛಿಸಿದಲ್ಲಿ ಅವರನ್ನ ನೇಮಿಸುವಂತಹ ಅಧಿಕಾರವನ್ನು ಹೊಂದಿರ್ತಾರೆ. ಹಾಗೆ ಕಂಪನಿಯ ದಿನನಿತ್ಯದ ಚಟುವಟಿಕೆಗಳನ್ನು ನಡೆಸಲಿಕ್ಕೆ ನಮ್ಮ ಕಾರ್ಯನಿರ್ವಾಹಕ ಅಧಿಕಾರಿಗಳು, ಕೋಡೋನ್ ಸಿಬ್ಬಂದಿಗಳು, ಇತರೆ ಸಿಬ್ಬಂದಿಗಳನ್ನ ನಿಯುಕ್ತಿ ಮಾಡುವಂತ ಅಧಿಕಾರವನ್ನ ಹೊಂದಿರ್ತಾರೆ. ಹಾಗೆ ಕಂಪನಿಯ ವ್ಯಾಪಾರ ವಹಿವಾಟು, ಅದರ ಹೂಡಿಕೆ ಬಂಡವಾಳ ಹಾಗೂ ಅದರಿಂದ ಬಂದಂತಹ ಲಾಭಾಂಶಗಳು, ಆಡಿಟ್ ಲೆಕ್ಕಾಚಾರದ ವರದಿ, ಈ ಎಲ್ಲಾ ಕಂಪನಿಯ ಒಟ್ಟಾರೆ ಕಾರ್ಯಚಟುವಟಿಕೆಗಳ ಮೇಲುಸ್ತುವಾರಿಯನ್ನ ಇವರು ನಿರ್ದೇಶಕ ಮಂಡಳಿ ಹೊಂದಿರ್ತಾರೆ. ಹಾಗೂ ನಿರ್ದೇಶಕರು, ಯಾವುದೇ ನಿರ್ದೇಶಕರ ಅಧಿಕಾರಾವಧಿ ಕನಿಷ್ಠ 1 ವರ್ಷ ಹಾಗೂ ಗರಿಷ್ಠ 5 ವರ್ಷದವರೆಗೆ ಇರ್ತದೆ. ಆ ನಿರ್ದೇಶಕರ ಪೈಕಿ ಈಗ 15 ಜನ ನಿರ್ದೇಶಕರಿದ್ದಾರೆಂದ್ರೆ ಅದರಲ್ಲಿ ಮತ್ತೆ ಎಕ್ಸ್ಪರ್ಟ್ ಡೈರೆಕ್ಟರ್ಸ್ ಅಂತ ಆಯ್ಕೆ ಮಾಡ್ತಾರೆ. ಈಗ 15 ಜನದಲ್ಲಿ ಯಾರು ಉತ್ತಮ ಸ್ವಲ್ಪ ಜ್ಞಾನ, ಹೆಚ್ಚಿನ ಜ್ಞಾನ ಹೊಂದಿರ್ತಾರೋ ಅವರನ್ನ ಪರಿಣಿತ ನಿರ್ದೇಶಕರು ಅಂತ ಆಯ್ಕೆ ಮಾಡುವಂತಹ ಅಧಿಕಾರ ಇರುತ್ತೆ. ಅವರು ಅಧ್ಯಕ್ಷರ ಆಯ್ಕೆ ಮಾಡುವಾಗ ಮತ ಚಲಾಯಿಸುವಂತ ಅಧಿಕಾರ ಹೊಂದಿರಲ್ಲ, ಆದ್ರೆ ಎಕ್ಸ್ಪರ್ಟ್ ಡೈರೆಕ್ಟರ್ಸ್ ಅಧ್ಯಕ್ಷ ಆಗಬಹುದು, ಈ ಒಂದು ಕಂಡೀಷನ್ಸ್ ಇದೆ. ಮತ್ತೆ ನಿರ್ದೇಶಕ ಮಂಡಳಿಯಲ್ಲಿ ಪರ್ಯಾಯ ನಿರ್ದೇಶಕರು ಅಂತಾನು ಆಯ್ಕೆ ಮಾಡ್ತಾರೆ. ಅಂದ್ರೆ ಈಗ ಹಾಲಿ ನಿರ್ದೇಶಕರು ಯಾವುದೋ ಕಾರಣಾಂತರಗಳಿಂದ ಆ ಒಂದು ಪ್ರದೇಶ ವ್ಯಾಪ್ತಿಯಿಂದ ಹೊರಗೋಗಿರ್ತಾರೆ, ತುಂಬಾ ತಿಂಗಳುಗಟ್ಟಲೆಗಳು ಹೋದಾಗ ಆ ಒಂದು ಅವರ ಕಾರ್ಯ ಜವಾಬ್ದಾರಿಗಳನ್ನ ನಿರ್ವಹಿಸಲಿಕ್ಕೆ ಪರ್ಯಾಯ ನಿರ್ದೇಶಕರು ಅಂತ ಕನಿಷ್ಠ 3 ತಿಂಗಳವರೆಗೆ ಆಯ್ಕೆ ಮಾಡ್ಕೋತೀವಿ. ಇನ್ ಕೇಸ್ ಏನಾದರೂ ಅವರು ಹಾಲಿ ನಿರ್ದೇಶಕರು ಬಂದಾಗ ಇವರ ಒಂದು ಜವಾಬ್ದಾರಿ ರದ್ದುಗೊಳಿಸುತ್ತೆ. ಒಟ್ಟಾರೆ ಕಂಪನಿಯ ನಿರ್ದೇಶಕರು ಕಂಪನಿಯ ಅಧಿನಿಯಮ 2013(465)(1) ಆಕ್ಟ್ ಅಡಿ ಇವರು ನಿಯೋಜಿತರಾಗಿರ್ತಾರೆ. ಹಾಗೆ ಕಂಪನಿಯ ನಿಯಮಾವಳಿಗಳಿಗೆ, ಶಾಸನಬದ್ಧ ನಿಬಂಧನೆಗಳಿಗೆ ಒಳಪಟ್ಟು ಇವರು ಕರ್ತವ್ಯವನ್ನು ನಿರ್ವಹಿಸಬೇಕಾಗುತ್ತೆ. ಈ ನಿರ್ದೇಶಕ ಮಂಡಳಿಯ ಜೊತೆಗೆ ಪ್ರತಿ ಒಂದು FPOನಲ್ಲೂ ಕೂಡ ಕಾರ್ಯನಿರ್ವಾಹಕ ಅಧಿಕಾರಿ ಅಥವಾ CEO ಅಂತ ಹೇಳಿ ಒಬ್ಬರಿರ್ತಾರೆ, ಅವರ ಜವಾಬ್ದಾರಿಗಳು ಏನೇನಿರುತ್ತೆ? ಈಗ ನಿರ್ದೇಶಕ ಮಂಡಳಿ ಎಷ್ಟು ಮುಖ್ಯನೋ ಹಾಗೆ ಕಾರ್ಯನಿರ್ವಾಹಕ ಅಧಿಕಾರಿಯ ಪಾತ್ರನು ತುಂಬಾ ಮುಖ್ಯ ಆಗುತ್ತೆ. ಈ ಒಂದು ಕಾರ್ಯನಿರ್ವಾಹಕ ಅಧಿಕಾರಿಗಳನ್ನ ಹಾಗೂ ಕಚೇರಿ ಸಿಬ್ಬಂದಿಗಳನ್ನ ನಿರ್ದೇಶಕ ಮಂಡಳಿ ಆಯ್ಕೆ ಮಾಡುತ್ತೆ. ಈ ಕಾರ್ಯನಿರ್ವಾಹಕ ಅಧಿಕಾರಿಯವರು ಆ ಒಂದು ಪ್ರದೇಶ ವ್ಯಾಪ್ತಿಯ ಆ ಕಂಪನಿಯ ಸದಸ್ಯರಾಗಿರಬಾರ್ದು, ಅವರು ಕಂಪನಿಯಲ್ಲಿ ಸದಸ್ಯತ್ವವನ್ನು ಹೊಂದಿರಬಾರ್ದು, ಇದು ಒಂದು ಪ್ರಮುಖ ಅಂಶ. ಹಾಗೇನೆ ಕೃಷಿ ಸಂಬಂಧಿತ ಪದವಿಯನ್ನ ಹೊಂದಿದ್ರೆ ತುಂಬಾ ಒಳ್ಳೆಯದು, ಅಥವಾ ಒಂದು ಸ್ವಲ್ಪ ಕೃಷಿ ಬಗ್ಗೆ, ತೋಟಗಾರಿಕೆ ಬಗ್ಗೆ ಜ್ಞಾನ ಉಳ್ಳಂತಹ ಪದವೀಧರರನ್ನ ಕಾರ್ಯನಿರ್ವಾಹಕ ಅಧಿಕಾರಿಗಳನ್ನಾಗಿ ಆಯ್ಕೆ ಮಾಡಿಕೊಳ್ಳೋದು ತುಂಬಾ ಒಳ್ಳೆಯದು. ಈ ಕಾರ್ಯನಿರ್ವಾಹಕ ಅಧಿಕಾರಿಗಳು ಕಂಪನಿಯ ದಿನನಿತ್ಯದ ವ್ಯವಹಾರಗಳನ್ನ, ಪ್ರತಿ ದಿನ ನಿತ್ಯದ ವ್ಯವಹಾರಗಳನ್ನು ನಿರ್ವಹಿಸುವಂತಹ ಜವಾಬ್ದಾರಿಯನ್ನು ಹೊಂದಿರ್ತಾರೆ. ಹಾಗೆ ರೈತ ಉತ್ಪಾದಕ ಕಂಪನಿಯ ಬ್ಯಾಂಕ್ ಖಾತೆಗಳ ವಿವರಗಳನ್ನ, ಬ್ಯಾಂಕ್ ಖಾತೆಗಳಲ್ಲಿ ಇರುವಂತಹ ಷೇರುದನವನ್ನ ಕಾಪಾಡುವಂತದ್ದು, ಕಂಪನಿಯ ಷೇರು ವ್ಯಾಪಾರ ವಹಿವಾಟುಗಳನ್ನ ತಯಾರಿಸತಕ್ಕಂಥದ್ದು, ಕಂಪನಿಯ ಪರವಾಗಿ ಯಾವುದೇ ಅಗತ್ಯ ದಾಖಲಾತಿಗಳಿಗೆ ಸಹಿ ಮಾಡುವಂತ ಅಧಿಕಾರಿಯನ್ನ ಹೊಂದಿರ್ತಾರೆ. ಹಾಗೆ ಕಂಪನಿಯ ವಾರ್ಷಿಕ ಖರ್ಚು ಮತ್ತು ಆದಾಯದ ವಿವರವನ್ನ ಇವರು ಕಾಲಕಾಲಕ್ಕೆ ನಿರ್ದೇಶಕ ಮಂಡಳಿಯ ಮುಂದೆ ಇಡಬೇಕಾಗುತ್ತೆ. ಹಾಗೂ ನಿಯಮಿತವಾಗಿ ವಾರ್ಷಿಕ ಸಾಮಾನ್ಯ ಸಭೆಗಳನ್ನು ಕರೆದು ಕಾಲಕಾಲಕ್ಕೆ ಕೈಗೊಳ್ಳಬಹುದಾದ ಚಟುವಟಿಕೆಗಳನ್ನು ತೀರ್ಮಾನ ಮಾಡುವಂತಹ, ನಿರ್ದೇಶಕ ಮಂಡಳಿಗೆ ಸಲಹೆ ನೀಡುವಂತಹ ಅಧಿಕಾರವನ್ನು ಹೊಂದಿರ್ತಾರೆ. ಎಫ್ಪಿಒಗಳಿಂದ ರೈತರಿಗೆ ಏನೆಲ್ಲ ಅನುಕೂಲಗಳು ಲಭಿಸುತ್ತೆ? ರೈತ ಉತ್ಪಾದಕ ಕಂಪನಿ ಇದು ಖಾಸಗಿ ಲಿಮಿಟೆಡ್ ಕಂಪನಿ ಹಾಗೂ ಸಹಕಾರಿ ಸೊಸೈಟಿ ಈ ನಡುವಿನ ಒಂದು ಹೈಬ್ರಿಡ್ ಕಂಪನಿ ಆಗಿದೆ. ಅಂದ್ರೆ ಇದು ಈ ಕಡೆ ಸರ್ಕಾರಿ ಅಂತನೂ ಅಲ್ಲ, ಹಾಗೆ ಖಾಸಗಿ ಅಂತನೂ ಅಲ್ಲ. ಹಾಗಾಗಿ ಇದು ಇದ್ರದ್ದು ಒಂದು ಉಪಯೋಗನೇ. ಇದರಿಂದ ಯಾವುದೇ ರೀತಿಯ ತುಂಬಾ ಕಂಡೀಷನ್ಸ್ ಅಥವಾ ನಿಯಮಗಳಿಗೆ ಒಳಪಡೋದಿಲ್ಲ. ಈ ಒಂದು ಕಂಪನಿಯ ಸದಸ್ಯತ್ವವನ್ನ, ಮಾಲೀಕತ್ವವನ್ನ ಉತ್ಪಾದಕರೇ ಹೊಂದಿರೋದ್ರಿಂದ ಕಾಲಕಾಲಕ್ಕೆ ತಮಗೆ ಯಾವ್ಯಾವ ಚಟುವಟಿಕೆಗಳಲ್ಲಿ ಬದಲಾವಣೆಗಳು ಬೇಕೋ ಅದನ್ನ ತಮ್ಮ ಸಾಮಾನ್ಯ ಸಭೆಗಳ ಮೂಲಕ ಅವರು ನಿರ್ವಹಿಸಿ ತೀರ್ಮಾನ ತಗೊಳ್ಳುವಂತ ಹಕ್ಕನ್ನ ಕಂಪನಿ ಹೊಂದಿರುತ್ತೆ. ಹಾಗೂ ಒಂದು ಸದಸ್ಯರ ಹೊಣೆಗಾರಿಕೆ, ಇಲ್ಲಿ ಏನ್ ಸದಸ್ಯತ್ವ ಪಡೆದಿರ್ತಾರೆ ಅವರ ಹೊಣೆಗಾರಿಕೆ ಅವರು ಕಟ್ಟಿರುವಂತ ಷೇರು ಮೊತ್ತಕ್ಕೆ ಮಾತ್ರ ಸೀಮಿತ ಆಗಿರುತ್ತೆ. ಏನಾದರೂ ತೊಂದರೆ ಆಗಿ ಕಂಪನಿ ಏನಾದರೂ ಸಮಸ್ಯೆಯಲ್ಲಿ ಸಿಲುಕ್ತು, ನಷ್ಟದಲ್ಲಿ ಸಿಲುಕ್ತು ಅಂದಾಗ ಆ ಒಂದು ನಷ್ಟವನ್ನ ತನ್ನ ಸದಸ್ಯರ ಖಾಸಗಿ ಸ್ವತ್ತುಗಳಿಗೆ ಯಾವುದೇ ತೊಂದರೆಗಳು ಆಗೋದಿಲ್ಲ, ಅದಕ್ಕೂ ಇದಕ್ಕೂ ಸಂಬಂಧ ಇರೋದಿಲ್ಲ. ಹಾಗಾಗಿ ಇದು ಒಂದು ಇದರಿಂದ ಪ್ರಯೋಜನ ಇರುತ್ತೆ. ಈಗ ನಾವೊಂದು ಬ್ಯಾಂಕಲ್ಲಿ ಒಂದು ಸಾಲ ತಗೋತೀವಿ ಅಂದ್ರೂ ನಮ್ಮ ಮನೆಯಿಂದ ಹಿಡಿದು ಜಮೀನಿಂದ ಹಿಡಿದು ಎಲ್ಲದನ್ನೂ ಅವರು ಪ್ಲೆಡ್ಜ್ ಮಾಡ್ಕೋತಾರೆ. ಆ ರೀತಿ ಎಫ್ ಪಿ ಒ ಸದಸ್ಯತ್ವಕ್ಕೂ ಅವರ ಖಾಸಗಿ ಸ್ವತ್ತುಗಳಿಗೂ ಸಂಬಂಧ ಇರೋದಿಲ್ಲ. ಇದು ಒಂದು ಪ್ರಮುಖ ಪ್ರಯೋಜನ ಆಗುತ್ತೆ. ಹಾಗೆ ಇಲ್ಲಿ ಮೇನ್ ನಾನು ಈಗಾಗಲೇ ತಿಳಿಸ್ದಂಗೆ ಒಂದು ಮಧ್ಯವರ್ತಿಗಳ ಸರಪಳಿ ಏನಿದೆ ಅದು ನಿಯಂತ್ರಣದಲ್ಲಿಡೋದಿಕ್ಕೆ ಸಹಾಯ ಆಗುತ್ತೆ. ಉತ್ಪಾದಕರಿಂದ ಗ್ರಾಹಕರಿಗೆ ನೇರವಾಗಿ ನಾವು ಸವಲತ್ತುಗಳನ್ನ ದೊರಕಿಸುವಲ್ಲಿ ಈ ಒಂದು ರೈತ ಉತ್ಪಾದಕ ಕಂಪನಿ ಪ್ರಮುಖ ಪಾತ್ರವನ್ನ ವಹಿಸುತ್ತೆ. ಎಫ್ಪಿಒಯಿಂದ ಏನಾದರೂ ಅನಾನುಕೂಲಗಳು ಸಂಭವಿಸತಕ್ಕಂತ ಸಾಧ್ಯತೆ ಇರುತ್ತೆ? ರೈತ ಉತ್ಪಾದಕ ಕಂಪನಿಯಿಂದ ಅನಾನುಕೂಲಗಳು ಅನ್ನೋದಕ್ಕಿಂತ ಸ್ವಲ್ಪ ಅಡಚಣೆಗಳು. ಈಗ ಒಂದು ರೈತ ಉತ್ಪಾದಕ ಕಂಪನಿಯನ್ನ ನಾನು ಈಗಾಗಲೇ ವಿವರಿಸ್ದಂಗೆ ಕಂಪನಿ ಅಧಿನಿಯಮ 2013 ಆಕ್ಟ್ ಅಡಿ ನಾವು ನೋಂದಣಿ ಮಾಡ್ಕೋಬೇಕಂದ್ರೆ ನಾನು ಈಗಾಗಲೇ ಹೇಳ್ದಂಗೆ ಸಂಪನ್ಮೂಲ ಸಂಸ್ಥೆಯ ಅವಶ್ಯಕತೆ ಇರುತ್ತೆ. ರೈತರು ನೇರವಾಗಿ ಇದನ್ನ ಪ್ರೋಸೆಸ್ ಅನ್ನ ಮಾಡಲಿಕ್ಕೆ ಆಗೋದಿಲ್ಲ, ಅದು ಒಂದು ಅವ್ರಿಗೆ ಕಷ್ಟ ಅನಿಸಬಹುದು. ಹಾಗೂ ಕೆಲವೊಮ್ಮೆ ನೋಂದಣಿ ಕಾರ್ಯ, ರೈತರನ್ನ ಒಗ್ಗೂಡಿಸುವಂತದ್ದು ಇವೆಲ್ಲ ತುಂಬಾ ಸಮಯವನ್ನ ತಗೊಳ್ಳುತ್ತೆ. ಹೀಗಾಗಿ ಅದು ಕಂಪನಿಯ ನಷ್ಟದಲ್ಲಿ ಸ್ವಲ್ಪ ಪಾತ್ರ ವಹಿಸಬಹುದು. ಸದಸ್ಯರು ತಮ್ಮ ಷೇರನ್ನ, ಈಗ ನಾನು ಸದಸ್ಯತ್ವವನ್ನ ಯಾರಾದ್ರೂ ಹೊಂದಿದ್ದಾರೆ ಅಂದ್ರೆ ಅವರು ಮುಕ್ತವಾಗಿ ಯಾರಿಗೆ ಬೇಕಂದ್ರೆ ಅವ್ರಿಗೆ ವರ್ಗಾಯಿಸುವಂತೆ ಇಲ್ಲ. ಅದು ಯಾಕೆಂದ್ರೆ ನಿಯಮಾವಳಿಗಳ ಒಳಪಟ್ಟಿರುತ್ತೆ. ಅದು ಒಂದು ಅವ್ರಿಗೆ ಸ್ವಲ್ಪ ಅಡಚಣೆ ಅನ್ನಿಸ್ಬಹುದು. ಕಂಪನಿಯ ಕಾಯ್ದೆಗಳ ನಿಯಮಗಳು ಮತ್ತೆ ಶಾಸನಬದ್ಧ ಅನುಚ್ಛೇದನಗಳನ್ನ, ನಿಬಂಧನೆಗಳನ್ನ ನಮ್ಮ ರೈತರು ಅರ್ಥ ಮಾಡಿಕೊಳ್ಳೋದು, ಅದನ್ನ ಅನುಸರಿಸೋದು ಸ್ವಲ್ಪ ಕಷ್ಟ ಅನಿಸ್ಬೋದು. ಇದನ್ನ ಹೊರತುಪಡಿಸಿದ್ರೆ ರೈತ ಉತ್ಪಾದಕ ಕಂಪನಿಯಿಂದ ಅನುಕೂಲಗಳೇ ಹೆಚ್ಚು ಹೆಚ್ಚಾಗಿರುತ್ತೆ. ಇದಿಷ್ಟು ರೈತ ಉತ್ಪಾದಕ ಸಂಸ್ಥೆಯನ್ನ ಕಂಪನಿಯನ್ನಾಗಿ ನೋಂದಾಯಿಸುವ ನಿಟ್ಟಿನಲ್ಲಿ ಇರುವಂತಹ ಪ್ರಮುಖವಾದಂತಹ ಅಂಶಗಳು. ಒಟ್ಟಾರೆಯಾಗಿ ಒಂದು ರೈತ ಉತ್ಪಾದಕ ಕಂಪನಿಯು ರೈತರ ಕಂಪನಿಯಾಗಿದ್ದು ರೈತರ ಉತ್ಪನ್ನಗಳ ಕಂಪನಿಯಾಗಿರೋದ್ರಿಂದ ಈ ಒಂದು ಮಧ್ಯವರ್ತಿಗಳ ಹಾವಳಿಯನ್ನ ನಿಯಂತ್ರಿಸುವಲ್ಲಿ ಯಶಸ್ವಿ ಪಾತ್ರವನ್ನು ವಹಿಸೋದ್ರಿಂದ ರೈತರಿಂದ ಗ್ರಾಹಕರಿಗೆ ಮಾರುಕಟ್ಟೆಗೆ ನೇರವಾಗಿ ತಮ್ಮ ಉತ್ಪನ್ನಗಳನ್ನ ಮಾರೋದ್ರಿಂದ ರೈತರಿಗೆ ಆರ್ಥಿಕವಾಗಿ ಲಾಭದಾಯಕವಾಗುತ್ತೆ. ಆದ್ರಿಂದ ನಮ್ಮ ಜಿಲ್ಲೆಯ ಎಲ್ಲಾ ಆಸಕ್ತ ರೈತರು ಈ ಒಂದು ರೈತ ಉತ್ಪಾದಕ ಕಂಪನಿಯನ್ನ ತಮ್ಮ ಹಳ್ಳಿಗಳ ವ್ಯಾಪ್ತಿಯಲ್ಲಿ ರಚಿಸಿಕೊಂಡು ಅವರು ತಮ್ಮ ಉತ್ಪನ್ನಗಳಿಗೆ ಹೆಚ್ಚಿನ ಆದಾಯ ಪಡ್ಕೋಬೇಕು ಅನ್ನೋದು ನಮ್ಮ ಎಲ್ಲ ಇಲಾಖೆಯ ಪರವಾಗಿ ಕಳಕಳಿಯ ಮನವಿಯಾಗಿದೆ. ಹಾಗೂ ಈಗಾಗಲೇ ನಮ್ಮ ಜಿಲ್ಲೆಯಲ್ಲಿ ಕಳೆದ 3 ವರ್ಷಗಳಿಂದ 4 ರೈತ ಉತ್ಪಾದಕ ಸಂಸ್ಥೆಗಳು ನೋಂದಣಿಯಾಗಿ ಕಾರ್ಯಚಟುವಟಿಕೆಯನ್ನ ಮಾಡಿಕೊಂಡು ತುಂಬಾ ಲಾಭಾಂಶವನ್ನ ಪಡೀತಾ ಇದ್ದಾವೆ. ಹಾಗೆ ಈ ಪ್ರಸಕ್ತ ಸಾಲಿನಲ್ಲಿ ಅಮೃತ ಎಫ್ಪಿಒ ಅಂತ ನಾವು ಮಾಡಿದ್ದೀವಿ. 4 ಅಮೃತ ಎಫ್ಪಿಒಗಳು ರೈತ ಉತ್ಪಾದಕ ಕಂಪನಿಗಳು ಚಾಲ್ತಿಯಲ್ಲಿದ್ದಾವೆ. ಹಾಸನ ತಾಲೂಕಲ್ಲಿ ಎರಡಿದೆ, ಚನ್ನರಾಯಪಟ್ಟಣ ತಾಲೂಕು, ಹೊಳೆ ನರಸೀಪುರ ತಾಲೂಕು, ಬೇಲೂರು ತಾಲೂಕು, ಹೀಗೆ ಎಲ್ಲ ತಾಲೂಕುಗಳಲ್ಲೂ ಈ ಒಂದು ಎಫ್ ಪಿ ಒಗಳು ರಚನೆಯಾಗಿದೆ. ಆದ್ದರಿಂದ ಈ ಒಂದು ಎಫ್ ಪಿ ಒ ರಚನೆ ಮಾಡಬೇಕು ಅಥವಾ ಒಂದು ರೈತ ಉತ್ಪಾದಕ ಕಂಪನಿಯನ್ನು ರಚಿಸೋದ್ರ ಬಗ್ಗೆ ಇನ್ನೂ ಹೆಚ್ಚಿನ ಮಾಹಿತಿ ಏನಾದರೂ ಬೇಕಂದರೆ ತಮ್ಮ ಸಮೀಪದ ತೋಟಗಾರಿಕೆ ಇಲಾಖೆ ಅಥವಾ ಕೃಷಿ ಇಲಾಖೆಗೆ ರೈತರು ಭೇಟಿ ನೀಡಿ ಹೆಚ್ಚಿನ ಮಾಹಿತಿಯನ್ನು ಪಡ್ಕೋಬೇಕು ಅಂತ ಕಳಕಳಿಯಿಂದ ಕೇಳ್ಕೊತಾ ಇದ್ದೀನಿ. ಎಫ್ ಪಿ ಒಗಳ ಬಗ್ಗೆ ಇನ್ನೂ ಹೆಚ್ಚಿನ ಮಾಹಿತಿ ಬೇಕು ಅಂತ ಹೇಳಿದರೆ, ಅವುಗಳನ್ನು ನೋಂದಾವಣೆ ಮಾಡುವ ನಿಟ್ಟಿನಲ್ಲಿ ಹೆಚ್ಚಿನ ಸಲಹೆ ಮತ್ತು ಸಹಕಾರ ಬೇಕು ಅಂತ ಹೇಳಿದರೆ ನಿಮ್ಮನ್ನು ಸಂಪರ್ಕ ಮಾಡುವಂಥದ್ದು ಹೇಗೆ? ನನ್ನ ಮೊಬೈಲ್ ಸಂಖ್ಯೆ 8-7-6-1-6-4-8-5. ಇನ್ನೊಮ್ಮೆ ಹೇಳಿ. 8-7-6-2-8-1-6-4-8-5. ಒಳ್ಳೆಯದು ಪವಿತ್ರ ಅವರೇ, ಇವತ್ತಿನ ಕಾರ್ಯಕ್ರಮದಲ್ಲಿ ರೈತ ಉತ್ಪಾದಕ ಸಂಸ್ಥೆಯನ್ನ ಕಂಪನಿಯನ್ನಾಗಿ ನೋಂದಾಯಿಸುವುದು ಈ ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ಬಹಳ ವಿವರವಾದಂತಹ ಮಾಹಿತಿಯನ್ನ ನಮ್ಮ ಕೇಳುಗರಿಗೆ ತಾವು ಮಾಡಿಕೊಟ್ರಿ. ಧನ್ಯವಾದಗಳು. ನಮಸ್ಕಾರ. ಧನ್ಯವಾದಗಳು ಸರ್. ನಮಸ್ಕಾರ. ಇದುವರೆಗೆ ರೈತ ಉತ್ಪಾದಕ ಸಂಸ್ಥೆಗಳನ್ನು ಕಂಪನಿಯಾಗಿ ಸಂಯೋಜಿಸುವುದು ಹಾಗೂ ನೋಂದಾಯಿಸುವ ಕುರಿತಂತೆ ಹಾಸನದ ಹಿರಿಯ ಸಹಾಯಕ ತೋಟಗಾರಿಕಾ ನಿರ್ದೇಶಕರಾದ ಜಿಎನ್ ಪವಿತ್ರ ಅವರೊಂದಿಗಿನ ಸಂದರ್ಶನ ಕೇಳಿದಿರಿ. ರೈತ ಬಾಂಧವರೇ, ಇದೇ ಸರಣಿಯ ನಮ್ಮ ಮುಂದಿನ ಕಾರ್ಯಕ್ರಮದಲ್ಲಿ, ಅಂದರೆ ಫೆಬ್ರವರಿ ತಿಂಗಳ 26ನೇ ತಾರೀಖು ಭಾನುವಾರದಂದು ರೈತ ಉತ್ಪಾದಕ ಸಂಸ್ಥೆಯನ್ನು ಲಾಭರಹಿತ ಸಂಸ್ಥೆಯನ್ನಾಗಿ ಮಾರ್ಪಾಡು ಮಾಡುವುದು ಹಾಗೂ ಲಾಭರಹಿತ ಟ್ರಸ್ಟ್ ಆಗಿ ನೋಂದಾಯಿಸುವ ಕುರಿತಂತೆ ಅರಸೀಕೆರೆಯ ತೋಟಗಾರಿಕೆ ಇಲಾಖೆಯ ಹಿರಿಯ ಸಹಾಯಕ ತೋಟಗಾರಿಕಾ ನಿರ್ದೇಶಕರಾದ ಕೆಬಿ ಸತೀಶ್ ಅವರೊಂದಿಗಿನ ಸಂದರ್ಶನವನ್ನ ಆಲಿಸಬಹುದು. ಇಲ್ಲಿಗೆ ಇಂದಿನ ಸಂಘಟನಾ ಯುಕ್ತಿ ರೈತಶಕ್ತಿ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ಮುಕ್ತಾಯವಾಯಿತು. ಮತ್ತೆ ಮುಂದಿನ ಸಂಘಟನಾ ಯುಕ್ತಿ ರೈತಶಕ್ತಿ ಪ್ರಾಯೋಜಿತ ಸರಣಿ ಕಾರ್ಯಕ್ರಮದೊಂದಿಗೆ ಭೇಟಿಯಾಗೋಣ. ಎಲ್ಲರಿಗೂ ನಮಸ್ಕಾರ. ಇದುವರೆಗೂ ಸಂಘಟನಾ ಯುಕ್ತಿ ರೈತ ಶಕ್ತಿ ರೈತ ಉತ್ಪಾದಕ ಕಂಪನಿಗಳ ಕುರಿತ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ಕೇಳಿದಿರಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ತೋಟಗಾರಿಕಾ ಇಲಾಖೆ ಹಾಸನ. ಕಾರ್ಯಕ್ರಮವನ್ನ ಪ್ರಸ್ತುತಪಡಿಸಿದವರು ಅರಕಲಗೂಡು ವಿ ಮಧುಸೂದನ್. ಸಹಕಾರ ಗೋರಾ ರವಿಶಂಕರ್. ಈ ಕಾರ್ಯಕ್ರಮ ಆಕಾಶವಾಣಿ ಹಾಸನ ಕೇಂದ್ರದಿಂದ ಮೂಡಿಬಂತು. ರೈತ ಬಾಂಧವರೇ, ಈಗ ಹವಾಮಾನ ವರದಿ. ಹವಾಮಾನ ಇಲಾಖೆಯ ಸ್ಥಳೀಯ ವರದಿಯಂತೆ ಹಾಸನ ಜಿಲ್ಲೆಯಾದ್ಯಂತ ಇಂದು ಶುಭ್ರವಾದ ವಾತಾವರಣವಿದ್ದು, ಇಂದಿನ ಕನಿಷ್ಠ ತಾಪಮಾನ 16 ಡಿಗ್ರಿ ಸೆಲ್ಸಿಯಸ್, ಗರಿಷ್ಠ ತಾಪಮಾನ 29 ಡಿಗ್ರಿ ಸೆಲ್ಸಿಯಸ್ ದಾಖಲಾಗಿದೆ ಎಂದು ಹವಾಮಾನ ಇಲಾಖೆಯ ವರದಿಯಲ್ಲಿ ತಿಳಿಸಲಾಗಿದೆ. ಹವಾಮಾನ ವರದಿ ಕೇಳಿದಿರಿ. ಈಗ ಕೆಲವು ಜಾಹೀರಾತುಗಳು. ಟೀಚರ್ ಅಮ್ಮ, ನನ್ ಮಗಿನ ಗಮನಿಸಿದ್ಯಾ? ಇತ್ತೀಚೆಗೆ ಸಣ್ಣನೇ ಆಗ್ತಾವನೆ. ಎಲ್ಲಿ ಕಾರ್ಡ್ ತೋರ್ಸು? ಹೌದಲ್ಲವಾ, 3 ತಿಂಗಳಿಂದ ನಿನ್ ಮಗಿ ತೂಕನೇ ಜಾಸ್ತಿ ಆಗಿಲ್ಲ. ಊಟ ಸರಿಯಾಗಿ ಮಾಡ್ತಾವನ? ಪ್ರತಿದಿನ ಊಟ ಮಾಡ್ತಾನೆ ಅವನೆ, ಆದ್ರೆ ದಪ್ಪನೇ ಆಗಿಲ್ಲ. ಮಕ್ಕಳಲ್ಲಿ 3 ತಿಂಗಳಿಂದ ತೂಕ ಜಾಸ್ತಿ ಆಗದೆ ಇದ್ರೆ ಟಿಬಿ ಪರೀಕ್ಷೆ ಮಾಡಿಸ್ಬೇಕು. ನಡಿ ಆಸ್ಪತ್ರೆಗೆ ಹೋಗೋಣ. ಮಕ್ಕಳಲ್ಲಿ 3 ತಿಂಗಳವರೆಗೂ ತೂಕ ಹೆಚ್ಚಾಗದೆ ಇರುವುದು ಟಿಬಿ ರೋಗದ ಲಕ್ಷಣ. ಅಪೌಷ್ಟಿಕತೆ ಇರುವ ಮಕ್ಕಳಲ್ಲಿ ಟಿಬಿ ಬರುವ ಸಾಧ್ಯತೆ 3 ಪಟ್ಟು ಹೆಚ್ಚು. ಸಕಾಲಿಕ ಚಿಕಿತ್ಸೆಯಿಂದ ಟಿಬಿ ಸಂಪೂರ್ಣ ಗುಣವಾಗುತ್ತದೆ. ಟಿಬಿ ಮುಕ್ತ ಕರ್ನಾಟಕ ಕಟ್ಟಲು ಬನ್ನಿ, ಕೈಜೋಡಿಸಿ. ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ. ವಾ ಪ್ರಿಯಾ, ನಿನ್ ಲೆಹೆಂಗಾ, ನಿನ್ ಜೋಡಿಯ ಶೇರ್ವಾನಿ ಸೂಪರ್. ಶಾಪಿಂಗ್ ಬೆಂಗಳೂರ ಬಾಂಬೆನಾ? ಎಲ್ಲೂ ಅಲ್ಲ, ಹಾಸನದ SSR ಸಿಲ್ಕ್ಸ್ ನಲ್ಲಿ ನಮ್ಗೆ ಬೇಕಾದ ಡಿಸೈನ್ ಕಲರ್ ಕಾಂಬಿನೇಷನ್ ಫಿಟ್ ಮಾಡಿ ರೆಡಿ ಮಾಡಿ ಕೊಡ್ತಾರೆ. ರೇಷ್ಮೆ ಸೀರೆಗಳನ್ನ ಸೂಟ್ ಅನ್ನ ರೀಸನೇಬಲ್ ರೇಟ್ ನಲ್ಲಿ ತಗೊಂಡಿರೋದು ಅಲ್ಲೇ. SSR ಸಿಲ್ಕ್ಸ್, ಹಳೆ ಅಂಚೆ ಕಚೇರಿ ರಸ್ತೆ, ಪಾಂಡುರಂಗ ದೇವಸ್ಥಾನದ ಹತ್ತಿರ, ಹಾಸನ.

ಇದೆ ತಾಯಿಯ ಮಮತೆ, ನನ್ನ ಹಾದಿಗೆ ನನ್ನ ಬದುಕಿಗೆ ನಿನ್ನ ನಗುವಿನ ಹಣತೆ.